शराग्रे वसते लक्ष्मी करमध्ये सरस्वती करमूले तु गोविन्दः प्रभाते करदर्शनम् गंगा गंगेति यो ब्रूयात् योजनानां शतैरपि मुच्यते सर्वपापेभ्यो विष्णुलोकं स गच्छति नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः नमः पुरन्दरार्याय विजयार्याय ते नमः ನಂದೇನದು ಸ್ವಾಮಿ ಕೃಷ್ಣ ನಿಂದೇ ಇದೆಲ್ಲವು ನಂದೇನದು ಸ್ವಾಮಿ ಕೃಷ್ಣ ನಿಂದೇ ಇದೆಲ್ಲವು ನಂದನಂದನ ಗೋವಿಂದ ನಂದನಂದನ ಗೋವಿಂದ ಕೃಷ್ಣ ಹರಿ ನಂದೇನದು ಸ್ವಾಮಿ ಕೃಷ್ಣ ನಿಂದೇ ಇದೆಲ್ಲವು ನಂದನಂದನ ಗೋವಿಂದ ನಂದನಂದನ ಗೋವಿಂದ ಕೃಷ್ಣ ಹರಿ ನಂದೇನದು ಸ್ವಾಮಿ ಕೃಷ್ಣ ಜನನ ಮರಣ ನಿಂದೆ ಜನ್ಮ ಸಾಧನ ನಿಂದೆ ಜನನ ಮರಣ ನಿಂದೆ ಜನ್ಮ ಸಾಧನ ನಿಂದೆ ಅನುಕೂಲಾದರವು ನಿಂದೆ ಸ್ವಾಮಿ ಅನುಕೂಲಾದರವು ನಿಂದೆ ತನು ಮನವು ನಿಂದೆ ಕಾಯ ದೊರೆವುದು ನಿಂದೆ ತನು ಮನವು ನಿಂದೆ ಕಾಯ ದೊರೆವುದು ನಿಂದೆ ಚಿನ್ಮಯ ರೂಪನೆ ಹನುಮಾನ ವ್ಯಾತಕೆ ಚಿನ್ಮಯ ರೂಪನೆ ಹನುಮಾನ ವ್ಯಾತಕೆ ನಂದೇನದು ಸ್ವಾಮಿ ಕೃಷ್ಣ ನಿಂದೇ ಇದೆಲ್ಲವು ನಂದನಂದನ ಗೋವಿಂದ ನಂದನಂದನ ಗೋವಿಂದ ಕೃಷ್ಣ ಹರಿ ನಂದೇನದು ಸ್ವಾಮಿ ಕೃಷ್ಣ ಕಾಯ ಕಷ್ಟವು ನಿಂದೆ ದೇಹದ ಬಲ ನಿಂದೆ ಕಾಯ ಕಷ್ಟವು ನಿಂದೆ ದೇಹದ ಬಲ ನಿಂದೆ ನ್ಯಾಯ ಅನ್ಯಾಯವು ನಿಂದೆ ಕೃಷ್ಣ ನ್ಯಾಯ ಅನ್ಯಾಯವು ನಿಂದೆ, ಬಾಯಿ ಮಾತು ನಿಂದೆ ಬರುವ ಭಾಗ್ಯ ನಿಂದೆ, ಬಾಯಿ ಮಾತು ನಿಂದೆ ಬರುವ ಭಾಗ್ಯ ನಿಂದೆ, ಕಾಯ ಜಪಿತ ನಿನ್ನ ಮಾಯ ತಿಳಿಯದಯ್ಯ, ಕಾಯ ಜಪಿತ ನಿನ್ನ ಮಾಯ ತಿಳಿಯದಯ್ಯ, ನಂದೇನದೋ ಸ್ವಾಮಿ ಕೃಷ್ಣ ನಿಂದೇ ಇದೆಲ್ಲವೂ, ನಂದ ನಂದನ ಗೋವಿಂದ, ನಂದ ನಂದನ ಗೋವಿಂದ ಕೃಷ್ಣ ಹರಿ ನಂದೇನದೋ ಸ್ವಾಮಿ ಕೃಷ್ಣ. ಯಾತ್ರೆ ತೀರ್ಥವು ನಿಂದೆ ಕ್ಷೇತ್ರದ ಫಲ ನಿಂದೆ, ಯಾತ್ರೆ ತೀರ್ಥವು ನಿಂದೆ ಕ್ಷೇತ್ರದ ಫಲ ನಿಂದೆ, ಸತ್ಪಾತ್ರ ದಾನ ನೇಮ ನಿಂದೆ ಕೃಷ್ಣ, ಸತ್ಪಾತ್ರ ದಾನ ನೇಮ ನಿಂದೆ, ಧಾತ್ರಿಯೊಳ್ ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ, ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ, ಸ್ತೋತ್ರ ಮಾಡ್ಪುದು ವಿಚಿತ್ರ ನಿನ್ನದಯ್ಯ, ಸ್ತೋತ್ರ ಮಾಡ್ಪುದು ವಿಚಿತ್ರ ನಿನ್ನದಯ್ಯ, ನಂದೇನದೋ ಸ್ವಾಮಿ ಕೃಷ್ಣ ನಿಂದೇ ಇದೆಲ್ಲವು, ನಂದೇನದೋ ಸ್ವಾಮಿ ಕೃಷ್ಣ ನಿಂದೇ ಇದೆಲ್ಲವು, ನಂದ ನಂದನ ಗೋವಿಂದ, ನಂದ ನಂದನ ಗೋವಿಂದ ಕೃಷ್ಣ ಹರಿ ನಂದೇನದೋ ಸ್ವಾಮಿ ಕೃಷ್ಣ ಕೃಷ್ಣ. ಮಾತಿಗೆ ಕೇಶವ ನಾರಾಯಣ ಮಾಧವಯನ ಬಾರದೆ, ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವಯನ ಬಾರದೆ, ಪ್ರಾತಃ ಕಾಲದಲೆದ್ದು ಪಾರ್ಥ ಸಾರಥಿ ಎಂದು ಪ್ರೀತಿಲಿ ನೆನೆದು ಸದ್ಗತಿಯ ಹೊಂದದೆ, ವ್ಯರ್ಥ ಮಾತುಗಳಾಡಲ್ಯಾಕೆ ಹೇ ಜಿಹ್ವೆ ಮಾಧವ ಎನಬಾರದೆ, ಹೇ ಜಿಹ್ವೆ ಮಾಧವ ಎನಬಾರದೆ, ಜಲಜನಾಭನ ನಾಮವು ಈ ಜಗಕ್ಕೆಲ್ಲ ಜನನ ಮರಣ ಹರವು, ಜಲಜನಾಭನ ನಾಮವು ಈ ಜಗಕ್ಕೆಲ್ಲ ಜನನ ಮರಣ ಹರವು, ಸುಲಭವಾಗಿ ಹುದು ಸುಖಕ್ಕೆ ಕಾರಣವಿದು ಸುಲಭವಾಗಿಹುದು. ಸುಖಕ್ಕೆ ಕಾರಣವಿದು ಬಲಿದ ಪಾಪಗಳನ್ನೆಲ್ಲ ಪರಿಹರಿಸುವುದೆಂದು ತಿಳಿದು ತಿಳಿಯದಿ ಹರೇ ಹೇ ಜಿಹ್ವೇ ಮಾಧವ ಎನ್ನಬಾರದೆ. ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ತರಳೆ ದ್ರೌಪದಿಯ ಸೀರೆ ಸೆಳೆಯುತ್ತೀರೆ ಹರಿ ನೀನೇ ಗತಿಯನಲು. ತರಳೆ ದ್ರೌಪದಿಯ ಸೀರೆ ಸೆಳೆಯುತ್ತೀರೆ ಹರಿ ನೀನೇ ಗತಿಯನಲು. ಪರಮ ಪುರುಷ ಭವಭಂಜನ ಕೇಶವ ಪರಮ ಪುರುಷ ಭವಭಂಜನ ಕೇಶವ ದುರುಳರ ಮಾರ್ದಿಸಿ ತರುಣಿಗೆ ವರವಿತ್ತ ಹರಿನಾಮ ಪ್ರಿಯವಲ್ಲವೇ ಹೇ ಜಿಹ್ವೇ ಮಾಧವ ಎನ್ನಬಾರದೆ. ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಹೇಮ ಕಶ್ಯಪ ಸಂಭವ ಈ ಜಗಕ್ಕೆಲ್ಲ ನಾಮವೇ ಗತಿಯನಲು. ಹೇಮ ಕಶ್ಯಪ ಸಂಭವ ಈ ಜಗಕ್ಕೆಲ್ಲ ನಾಮವೇ ಗತಿಯನಲು. ಪ್ರೇಮದಿಂದಲೀ ಬಂದು ಕಾಮಿತಾರ್ಥಗಳಿತ್ತ ಪ್ರೇಮದಿಂದಲೀ ಬಂದು ಕಾಮಿತಾರ್ಥಗಳಿತ್ತ ಸ್ವಾಮಿ ಹಯವದನನ ನಾಮವ ನೆನೆಯುತ್ತ ಯಾಮ ಯಾಮಕ್ಕೆ ಬಿಡದೆ ಹೇ ಜಿಹ್ವೇ ಮಾಧವ ಎನ್ನಬಾರದೆ. ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನಬಾರದೆ. ಮಾಧವ ಎನ್ನಬಾರದೆ ಮಾಧವ ಎನ್ನಬಾರದೆ. ಧ್ವನಿ ಕೇಳದೆ ಶಿರಬಾಗಿದರು ದಯಬಾರದೆ. ಕೂಗಿದರು ಧ್ವನಿ ಕೇಳದೆ ಶಿರಬಾಗಿದರು ದಯಬಾರದೆ ಭೋಗಿಶಯನ ಭುವನಾಧಿಪತೆ ನಿನ್ನ ಭೋಗಿಶಯನ ಭುವನಾಧಿಪತೆ ನಿನ್ನ ಆಗಮವೆಂದಿಗೆ ಆಗುವುದೋ ಪ್ರಭು ಆಗಮವೆಂದಿಗೆ ಆಗುವುದೋ ಪ್ರಭು ಕೂಗಿದರು ಧ್ವನಿ ಕೇಳದೆ ಶಿರಬಾಗಿದರು ದಯಬಾರದೆ ಭಕ್ತರಿಗೊಲಿದವ ನೀನು ಖರೆಯನ್ನ ಹತ್ತ ನೋಡುವುದು ಯಾಕೆ ದೊರೆ ಭಕ್ತರಿಗೊಲಿದವ ನೀನು ಖರೆಯನ್ನ ಹತ್ತ ನೋಡುವುದು ಯಾಕೆ ದೊರೆ ಚಿತ್ತವು ಧ್ಯಾನ ಪರಾಕು ಮಹಾಪ್ರಭು ಚಿತ್ತವು ಧ್ಯಾನ ಪರಾಕು ಮಹಾಪ್ರಭು ಎತ್ತಣ ರಥವನು ಎತ್ತಿ ಬಿಸಾಡು ದೊರೆ ಎತ್ತಣ ರಥವನು ಎತ್ತಿ ಬಿಸಾಡು ದೊರೆ ಕೂಗಿದರು ಧ್ವನಿ ಕೇಳದೆ ಶಿರಬಾಗಿದರು ದಯಬಾರದೆ ಕೂಗಿದರು ಧ್ವನಿ ಕೇಳದೆ ಶಿರಬಾಗಿದರು ದಯಬಾರದೆ ಸಿಂಧು ಶಯನ ಶೇಷಾದ್ರಿ ವರಾಸಿರಿ ಮಂದಿರ ಭಕ್ತ ಕುಟುಂಬಧರ ಸಿಂಧು ಶಯನ ಶೇಷಾದ್ರಿ ವರಾಸಿರಿ ಮಂದಿರ ಭಕ್ತ ಕುಟುಂಬಧರ ಸುಂದರ ಮೂರುತಿ ಒಂದಿನ ಸ್ವಪ್ನದಿ ಸುಂದರ ಮೂರುತಿ ಒಂದಿನ ಸ್ವಪ್ನದಿ ಬಂದು ಪದ ತ್ವಯ ಚಂದದಿ ತೋರಿಸೋ ಬಂದು ಪದ ತ್ವಯ ಚಂದದಿ ತೋರಿಸೋ ಕೂಗಿದರು ಧ್ವನಿ ಕೇಳದೆ ಶಿರಬಾಗಿದರು ದಯಬಾರದೆ ಪ್ರಭು ಕೂಗಿದರು ಧ್ವನಿ ಕೇಳದೆ ಶಿರಬಾಗಿದರು ದಯಬಾರದೆ ಕರುಣಾಶರದಿಯು ನೀನಲ್ಲೋ ಕೃಷ್ಣ ಶರಣಾಗತರಿಗೆ ದೊರೆಯಲ್ಲೋ ಕರುಣಾಶರದಿಯು ನೀನಲ್ಲೋ ಕೃಷ್ಣ ಶರಣಾಗತರಿಗೆ ದೊರೆಯಲ್ಲೋ ಮೊರೆ ಹೊಕ್ಕವರಿಗೆ ಮರೆಯಾಗುವರೆ ಮೊರೆ ಹೊಕ್ಕವರಿಗೆ ಮರೆಯಾಗುವರೆ ಸರಿಯೇ ಜಗದೊಳು ವಿಜಯ ವಿಠಲ ವಿಠಲಾ ಸರಿಯೇ ಜಗದೊಳು ವಿಜಯ ವಿಠಲ ರೇಯ ಸರಿಯೇ ಜಗದೊಳು ವಿಜಯ ವಿಠಲ ರೇಯ ಕೂಗಿದರು ಧ್ವನಿ ಕೇಳದೆ ಶಿರಬಾಗಿದರು ದಯಬಾರದೆ ಭೋಗಿ ಶಯನ ಭುವನಾಧಿಪತೆ ನಿನ್ನ ಭೋಗಿ ಶಯನ ಭುವನಾಧಿಪತೆ ನಿನ್ನ ಆಗಮವೆಂದಿಗೆ ಆಗುವುದೋ ಪ್ರಭು ಕೂಗಿದರು ಧ್ವನಿ ಕೇಳದೆ ಶಿರಬಾಗಿದರು ದಯಬಾರದೆ ಧ್ವನಿ ಕೇಳದೆ ದಯಬಾರದೆ ಕರೆದರೆ ಓಯನಬಾರದೆ ಕರೆದರೆ ಓಯನಬಾರದೆ ಲಕ್ಷ್ಮೀ ರಮಣ ಕರೆದರೆ ಓಯನಬಾರದೆ ಕರೆದರೆ ಓಯನಬಾರದೆ ಕರೆದರೆ ಓಯನಬಾರದೆ ಕರೆದರೆ ಓಯನಬಾರದೆ ಕರೆದರೆ ಓಯನಬಾರದೆ ಹಿರಣ್ಯಕನುದರದಲ್ಲಿ ಬಂದ ಪ್ರಹ್ಲಾದನ ಹಿರಣ್ಯಕನುದರದಲ್ಲಿ ಬಂದ ಪ್ರಹ್ಲಾದನ ಪರಿಹರಿಸಿ ಕಾಯ್ದಂಥ ಸ್ವಾಮಿ ಓಯನಬಾರದೆ ಕರೆದರೆ ಓಯನಬಾರದೆ ಕರೆದರೆ ಓಯನಬಾರದೆ ಅಂತ್ಯಕಾಲ ಸಮಯದಲ್ಲಿ ಅರಿಯದೆ ಅಜಮಿಳನು ಅಂತ್ಯಸುತನಾಕುಗಲು ವೈಕುಂಠ ಪದ ಇತ್ತ ಸ್ವಾಮಿ ಅಂತ್ಯಸುತನಾಕುಗಲು ವೈಕುಂಠ ಪದ ಇತ್ತ ಸ್ವಾಮಿ ಓಯನಬಾರದೆ ಕರೆದರೆ ಓಯನಬಾರದೆ ಕರೆದರೆ ಓಯನಬಾರದೆ ದುಶಾಸನ ಬಂದು ಸೆರಗ ಪಿಡಿದು ಸೆಳೆವಾಗ ದುರುಳ ದುಶಾಸನ ಬಂದು ಸೆರಗ ಪಿಡಿದು ಸೆಳೆವಾಗ ತರುಣಿ ದ್ರೌಪದಿಯ ಮಾನವನು ತ್ವರಿತದಿ ಕಾಯ್ದಂಥ ಸ್ವಾಮಿ ತರುಣಿ ದ್ರೌಪದಿಯ ಮಾನವನು ತ್ವರಿತದಿ ಕಾಯ್ದಂಥ ಸ್ವಾಮಿ ಓಯನಬಾರದೇ ಕರೆದರೆ ಓಯನಬಾರದೆ ಸ್ವಾಮಿ ಕರೆದರೆ ಓಯನಬಾರದೆ ಇಂತಿಂತ ಭಾಕುತರ ಚಿಂತೆಯ ಪರಿಹರಿಸಿ ಇಂತಿಂತ ಭಾಕುತರ ಚಿಂತೆಯ ಪರಿಹರಿಸಿ ಕಂತು ಪಿತ ಪುರಂದರ ವಿಠಲ ನಿಂತು ಕಾಯ್ದಂಥ ಸ್ವಾಮಿ ಕಂತು ಪಿತ ಪುರಂದರ ವಿಠಲ ನಿಂತು ಕಾಯ್ದಂಥ ಸ್ವಾಮಿ ಓಯನ ಬಾರದೆ ಲಕ್ಷ್ಮೀ ರಮಣ ಕರೆದರೆ ಓಯನ ಬಾರದೆ ಕರೆದರೆ ಓಯನ ಬಾರದೆ ಕರೆದರೆ ಓಯನ ಬಾರದೆ ಕರೆದರೆ ಓಯನ ಬಾರದೆ ಕರೆದರೆ ಓಯನ ಬಾರದೆ ಸ್ವಾಮಿ ಕರೆದರೆ ಓಯನ ಬಾರದೆ ಪಾವನ ಪಾದವೋ ರಂಗಯ್ಯ ಇನ್ನೆಂಥ ಚೆಲುವ ಪಾದವೋ ರಂಗಯ್ಯ ಇನ್ನೆಂಥ ಚೆಲುವ ಪಾದವೋ ಎಂಥ ಪಾವನ ಪಾದ ಇಂತು ಜಗದೀ ಕೇಳು ಎಂಥ ಪಾವನ ಪಾದ ಇಂತು ಜಗದೀ ಕೇಳು ಪಂಥದೊಳಿಹ ಕುರುಪತಿಯನುರುಳಿಸಿದ ಎಂಥ ಪಾವನ ಪಾದವೋ ರಂಗಯ್ಯ ಇನ್ನೆಂಥ ಚೆಲುವ ಪಾದವೋ ರಂಗಯ್ಯ ಎಂಥ ಚೆಲುವ ಪಾದವೋ ಹಲವು ಕಾಲಗಳಿಂದಲೀ ಮಾರ್ಗದಿ ಶಿಲೆ ಶಾಪ ಪಡೆದಿರಲು ಹಲವು ಕಾಲಗಳಿಂದಲೀ ಮಾರ್ಗದಿ ಶಿಲೆ ಶಾಪ ಪಡೆದಿರಲು ಒಲಿದು ರಜದಿ ಪಾವನಗೈದು ಕರುಣದಿ ಒಲಿದು ರಜದಿ ಪಾವನಗೈದು ಕರುಣದಿ ಶಿಲೆಯ ಬಾಲೆಯ ಮಾಡಿ ಸಲಹಿದ ಹರಿಯ ಎಂಥ ಪಾವನ ಪಾದವೋ ರಂಗಯ್ಯ ಇನ್ನೆಂಥ ಚೆಲುವ ಪಾದವೋ ರಂಗಯ್ಯ ಎಂಥ ಚೆಲುವ ಪಾದವೋ ಬಲಿಯ ದಾನವ ಬೇಡಿ ತ್ರೈಲೋಕವ ಅಳೆದು ಏಕಂಗ್ರಿಯಲಿ ಬಲಿಯ ದಾನವ ಬೇಡಿ ತ್ರೈಲೋಕವ ಅಳೆದು ಏಕಂಗ್ರಿಯಲಿ ಬೆಳೆದು ಭೇದಿಸಲಾಗ ನಳಿನ ಜಾಂಡವು ಸೋಕೆ ಬೆಳೆದು ಭೇದಿಸಲಾಗ ನಳಿನ ಜಾಂಡವು ಸೋಕೆ ಚೆಲುವ ಗಂಗೆಯ ಪೆತ್ತ ಜಲಜಾಸ ವ್ಯಾಸನಾರ್ಚಿತ ಎಂಥ ಪಾವನ ಪಾದವೋ ರಂಗಯ್ಯ, ಇನ್ನೆಂಥ ಚೆಲುವ ಪಾದವೋ ರಂಗಯ್ಯ, ಇನ್ನೆಂಥ ಚೆಲುವ ಪಾದವೋ. ಒಲಿದುಗಯ ಸುರನ ಶಿರದೊಳಿಟ್ಟು ಹಲವು ಭಕ್ತರ ಪೊರೆದ, ಒಲಿದುಗಯ ಸುರನ ಶಿರದೊಳಿಟ್ಟು ಹಲವು ಭಕ್ತರ ಪೊರೆದ, ನೆಲೆಸಿ ಉಡುಪಿಲಿಯನ್ನ ಹೃದಯ ಕಮಲದಲ್ಲಿ, ನೆಲೆಸಿ ಉಡುಪಿಲಿಯನ್ನ ಹೃದಯ ಕಮಲದಲ್ಲಿ, ತೊಲಗದೆ ಇರುತ್ತಿಪ್ಪ ಸುಲಭಯವದನನ ಎಂಥ ಪಾವನ ಪಾದವೋ ರಂಗಯ್ಯ, ಇನ್ನೆಂಥ ಚೆಲುವ ಪಾದವೋ ರಂಗಯ್ಯ, ಇನ್ನೆಂಥ ಚೆಲುವ ಪಾದವೋ. ಎಂಥ ಪಾವನ ಪಾದ ಇಂತು ಜಗದಿ ಕೇಳು, ಎಂಥ ಪಾವನ ಪಾದ ಇಂತು ಜಗದಿ ಕೇಳು, ಪಂಥ ತೊಳಿಹ ಕುರುಪತಿಯನುರುಳಿಸಿದ ಎಂಥ ಪಾವನ ಪಾದವೋ ರಂಗಯ್ಯ, ಇನ್ನೆಂಥ ಚೆಲುವ ಪಾದವೋ ರಂಗಯ್ಯ, ಇನ್ನೆಂಥ ಚೆಲುವ ಪಾದವೋ ರಂಗಯ್ಯ, ಎಂಥ ಚೆಲುವ ಪಾದವೋ. ಮುದ್ದು ಕೃಷ್ಣನ ಕ್ಷಣದ ಸುಖವೇ ಸಾಕು, ಈ ಮುದ್ದು ಕೃಷ್ಣನ ಕ್ಷಣದ ಸುಖವೇ ಸಾಕು. ಶ್ರೀಮಧ್ವ ಮುನಿ ತಂದ ಉಡುಪೀಶನ, ಈ ಮುದ್ದು ಕೃಷ್ಣನ ಕ್ಷಣದ ಸುಖವೇ ಸಾಕು. ಶ್ರೀಮಧ್ವ ಮುನಿ ತಂದ ಉಡುಪೀಶನ, ಚೆಲುವ ಚರಣ ದ್ವಂದ್ವ ಜಂಘ ಜಾನೂರು ಕಟಿ, ಚೆಲುವ ಚರಣ ದ್ವಂದ್ವ ಜಂಘ ಜಾನೂರು ಕಟಿ, ವಳಿ ಪಂಕ್ತಿ ಜಠರ ವಕ್ಷ ಸ್ಕಂಬು ಕಂಧರದಿ, ವಳಿ ಪಂಕ್ತಿ ಜಠರ ವಕ್ಷ ಸ್ಕಂಬು ಕಂಧರದಿ, ನಳಿತೋಳು ಮುದ್ದು ಮುಖ ನಳಿನ ನಾಸಿಕ ಕರ್ಣ, ನಳಿತೋಳು ಮುದ್ದು ಮುಖ ನಳಿನ ನಾಸಿಕ ಕರ್ಣ, ಸುಳಿಗುರುಳು ಮಸ್ತಕದ ನಳಿನ ನಾಭನ ಸೊಬಗು, ಈ ಮುದ್ದು ಕೃಷ್ಣನ ಕ್ಷಣದ ಸುಖವೇ ಸಾಕು. ಶ್ರೀಮಧ್ವ ಮುನಿ ತಂದ ಉಡುಪೀಶನ. ಕಿರು ಗೆಜ್ಜೆ ಕಡಿ ಪೆಂಡೆ ಘಂಟಾ ಕಟಿ ಸೂತ್ರ ಕಿರು ಗೆಜ್ಜೆ ಕಡಿ ಪೆಂಡೆ ಘಂಟಾ ಕಟಿ ಸೂತ್ರ ವರಹಾರ ಪದಕ ಶ್ರೀ ವತ್ಸ ಕೌಸ್ತುಭರತ್ನ ವರಹಾರ ಪದಕ ಶ್ರೀ ವತ್ಸ ಕೌಸ್ತುಭರತ್ನ ಉರುಮುದ್ರೆ ಕಂಕಣಾಂಗದ ಕುಂಡಲ ಪ್ರಭಾ ಉರುಮುದ್ರೆ ಕಂಕಣಾಂಗದ ಕುಂಡಲ ಪ್ರಭಾ ಸಿರಿನಾಮ ಮುಕುಟ ನಾಸಿಕದ ವರಮಣಿಯ ಈ ಮುದ್ದು ಕೃಷ್ಣನ ಕ್ಷಣದ ಸುಖವೇ ಸಾಕು ಶ್ರೀಮಧ್ವ ಮುನಿ ತಂದ ಉಡುಪೀಶನ ಸಕಲ ದೇವೋತ್ತಮನೆ ಸರ್ವಗುಣ ಸಂಪೂರ್ಣ ಸಕಲ ದೇವೋತ್ತಮನೆ ಸರ್ವಗುಣ ಸಂಪೂರ್ಣ ಅಖಿಳಾಗಮಸ್ತುತನೆ ಅಪ್ರಾಕೃತನೆ ಅಖಿಳಾಗಮಸ್ತುತನೆ ಅಪ್ರಾಕೃತನೆ ಅಖಿಳ ಜೀವರ ಭಿನ್ನನೆ ನಿಪಹಯ ವದನನ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಅಖಿಳ ಜೀವರ ಭಿನ್ನನೆ ನಿಪಹಯ ವದನನ ಮುಕುರ ಕಡೆ ಗೋಲ್ ನೇಣು ಸಹಿತ ಪಿಡಿದಿಹ ಸ್ವಾಮಿ ಈ ಮುದ್ದು ಕೃಷ್ಣನ ಕ್ಷಣದ ಸುಖವೇ ಸಾಕು ಶ್ರೀಮಧ್ವ ಮುನಿ ತಂದ ಉಡುಪೀಶನ ಈ ಮುದ್ದು ಕೃಷ್ಣನ ಕ್ಷಣದ ಸುಖವೇ ಸಾಕು ಶ್ರೀಮಧ್ವ ಮುನಿ ತಂದ ಉಡುಪೀಶನ ಉಡುಪೀಶನ ಕ್ಷಣದ ಸುಖವೇ ಸಾಕು ಕಮ್ಮಾಲಕು ಮೀ ವಾಸುದೇವಗೆ ಒಲಿದೆಯಾತ ಕಮ್ಮಾಲಕು ಮೀ ವಾಸುದೇವಗೆ ಅಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾತ ಕಮ್ಮಾಲಕು ಮೀ ವಾಸುದೇವಗೆ ಅಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಕಮಲ ಗಂಧಿ ಕೋಮಲಾಂಗಿ ಸುಂದರ ಅಬ್ಜವದನೆ ನೀನು ಕಮಲ ಗಂಧಿ ಕೋಮಲಾಂಗಿ ಸುಂದರ ಅಬ್ಜವದನೆ ನೀನು ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು ರಮಣೀಯ ಸ್ವರೂಪಿ ನೀನು ಅಮಿತ ಘೋರ ರೂಪನವನು ನಮಿ ಪರಿಷ್ಟ ದಾನಿ ನೀನು ದಾನವ ಬೇಡುವವನಿಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಅಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಲಲಿತೆ ಚಾರುಶೀಲೆ ನೀನು ಕಲ್ಕಿ ಕಲಹ ಪ್ರಿಯನವನು ಲಲಿತೆ ಚಾರುಶೀಲೆ ನೀನು ಕಲ್ಕಿ ಕಲಹ ಪ್ರಿಯನವನು ಕುಲದ ಕುರುಹು ಇಲ್ಲ ಗುಣದ ನೆಲೆಯು ಕಂಡಿಲ್ಲ ಕುಲದ ಕುರುಹು ಇಲ್ಲ ಗುಣದ ನೆಲೆಯು ಕಂಡಿಲ್ಲ ಹಲವು ಕಾಲದವನು ಅವನ ಬಳಗ ಬಂಧು ನಿಷ್ಕಿಂಚಿನರು ಜಲದಿಯಾರದೆಲೆಯ ಮೇಲೆ ಮಲಗಿ ಬೆರಳ ಚೀಪುವವನಿಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಸ್ವರತಾನಪೇಕ್ಷಾ ಕಾಮಿ ನಿದ್ರಾಹೀನ ಅನಶನಿಯು ಸ್ವರತಾನಪೇಕ್ಷಾ ಕಾಮಿ ನಿದ್ರಾಹೀನ ಅನಶನಿಯು ಸ್ಪರುಶ ರೂಪವಾಚ ಶಬ್ದ ಅಮಿತ ಭೋಕ್ತನು ಸ್ಪರುಶ ರೂಪವಾಚ ಶಬ್ದ ಅಮಿತ ಭೋಕ್ತನು ಗುರು ಗೋಪಾಲ ವಿಠಲನು ನಿರುತ ತನ್ನ ವಕ್ಷದೊಳು ವಿಠಲ ವಿಠಲ ಗುರು ಗೋಪಾಲ ವಿಠಲನು ನಿರುತ ತನ್ನ ವಕ್ಷದೊಳು ಅರಮನೆಯ ಮಾಡಿಕೊಟ್ಟು ಮರಳು ಮಾಡಿದ ಮಾಯಾವಿಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಲಕುಮಿ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಲಕುಮಿ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ